ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಆತ್ಮೀಯ ರೈತ ಬಂಧುಗಳಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೇಗಿಲು ಮಿಡಿತದಲ್ಲಿ ತೆಂಗಿನಲ್ಲಿ ಬರುವ ಪ್ರಮುಖ ಕೀಟಗಳು ಮತ್ತು ಅವುಗಳ ನಿರ್ವಹಣೆ ಈ ವಿಷಯವಾಗಿ ಮಾಹಿತಿ ನೀಡಲಿದ್ದಾರೆ ಹಿರಿಯೂರು ಬೊಬ್ಬೂರು ಫಾರಂನ ಕೃಷಿ ವಿಜ್ಞಾನ ಕೇಂದ್ರದ ಫಾರಂ ಮ್ಯಾನೇಜರ್ ಡಾ ರುದ್ರಮುನಿ. ನಂತರ ಸಮಸ್ಯಾತ್ಮಕ ಮಣ್ಣುಗಳ ಸುಧಾರಣೆ ಕುರಿತು ಹಿರಿಯೂರು ತಾಲೂಕು ಬೊಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಕ್ರಮ ಸಹಾಯಕರಾದ ಶ್ರೀಮತಿ ಬಿಎನ್ ಗೀತಕುಮಾರಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸೂಖಾ ಹೋ ಯಾ ಬೇ ಮೌಸಮ್ ಕಿ ಬರ್ಖಾ ಹೋ ಕೀಡಾ ಲಗೇ ಖೇತ್ ಮೇ ಯಾ ದುವಿಧಾ ಹೋ ಬಹುತ್ ಹಿ ಕಮ್ ಪ್ರೀಮಿಯಂ ಪೇ ಪೂರಿ ಹೋ ಭರ್ಪಾಯಿ ಫಸಲ್ ಬೀಮಿತ್ ರಹೇ ಕಟಾಯಿ ಕೆ ಬಾದ್ ಭೀ ಭಾಯಿ ರಿಣಿ ಯಾ ಅರಿಣಿ ಅಬ್ ಹರ್ ಕಿಸಾನ್ ಲಾಭ ಉಠಾಯೇ ಏಕ್ ಮೌಸಮ್ ಮಿಕ್ದರ್ ಹೈ ಸಬ್ ಕಿಸಾನ್ ಬೀಮಾ ಕರಾಯೇ ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಸೇ ಹರ್ ಕಿಸಾನ್ ಮುಸ್ಕಾಯೇ. ಕೃಷಿ ಔರ್ ಕಿಸಾನ್ ಕಲ್ಯಾಣ ಮಂತ್ರಾಲಯ ದ್ವಾರಾ ಕಿಸಾನ್ ಹಿತ್ ಮೇ ಜಾರಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮೊದಲಿಗೆ ಕೇಳಿ ಆಕಾಶವಾಣಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ UAHS ನೇಗಿಲ ಮಿಡಿತ. ನನ್ನ ಹೆಸರು ಡಾಕ್ಟರ್ ರುದ್ರಮುನಿ ಅಂದ್ಬಿಟ್ಟು KVK ನಲ್ಲಿ ಫಾರ್ಮ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಇವತ್ತು ನಾನು ತೆಂಗಿನಲ್ಲಿ ಕಾಡತಕ್ಕಂತ ಕೆಲವು ಪ್ರಮುಖ ಕೀಟಗಳ ಬಗ್ಗೆ ಮಾತ್ರ ಮಾತಾಡ್ತೀನಿ. ತೆಂಗಲ್ಲಿ ಪ್ರಮುಖವಾಗಿ ಕಾಡತಕ್ಕಂತ ಇತ್ತೀಚಿನ ದಿನಗಳಲ್ಲಿ ಕೆಂಪು ಮೂತಿ ದುಂಬಿ ಹುಳು ಅಂದ್ಬಿಟ್ಟು ರೆಡ್ ಪಾಮ್ ವಿಲ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಇನ್ನೊಂದು ಬುವಾಡಿ ಅಂತಂದು ರೈನೋಸರಸ್ ಬಿಟಲ್, ಈ ಕಪ್ಪು ಬಣ್ಣದ್ದು ಹುಳ. ಇವೆರಡು ನಮಗೆ ತೆಂಗಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇತ್ತೀಚೆಗೆ ಕಾಡತಕ್ಕಂಥದ್ದು. ಸೊ ಇದರಲ್ಲಿ ಇವೆರಡು ಹುಳುಗಳು ಯಾವ ರೀತಿ ನಾವು ಲಕ್ಷಣಗಳು ಗುರ್ಸೋದು ಹೆಂಗೆ, ಇದನ್ನ ನಿರ್ವಹಣೆ ಮಾಡೋದು ಹೆಂಗೆ, ಅದ್ರ ಬಗ್ಗೆ ನಾವು ತಿಳಿಸ್ತಿದ್ದೀನಿ. ಮೊದಲನೇದಾಗಿ ರೈನೋಸರಸ್ ಬೀಟಲ್ ಅಂದ್ರೆ ಬುವಾಡಿ. ಈ ಬುವಾಡಿ ಏನ್ ಮಾಡುತ್ತೆ ಅಂದ್ರೆ ಆಕ್ಚುಲಿ ಸುಳಿ ಭಾಗದಲ್ಲಿ ಒಕ್ಬಿಟ್ಟು ಸುಳಿಯನ್ನ ತಿಂತಕ್ಕಂಥದ್ದು. ಅಂದ್ರೆ ಇನ್ನ ಸುಳಿ ಭಾಗ ಬರ್ತಕ್ಕಂಥದ್ರೆ ಎಲೆ ಬರ್ತಕ್ಕಂಥ ಭಾಗದಲ್ಲಿ ಎಳೆ ಭಾಗವನ್ನ ಹೊರಗಡೆ ಬಂದಿರಲ್ಲ ಆ ಭಾಗವನ್ನ ಮೃದುವಾದ ಕೋಶವನ್ನ ತಿಂತಕ್ಕಂಥದ್ದು. ಕೆಲವು ಟೈಮ್ ಏನಾಗುತ್ತೆ, ಇದು ಚಿಕ್ಕ ಸಸಿ ಇದ್ದಾಗ ತೀವ್ರವಾಗಿ ಏನಾದ್ರು ಬಂತಂದ್ರೆ ಗಿಡ ಸುತ್ತೋಗೋ ಚಾನ್ಸ್ ಇರುತ್ತೆ. ಆಮೇಲೆ ಕೆಲವು ಟೈಮು ನಾವು ಮೊಟ್ಟೆನಲ್ಲಿ ರಂಧ್ರವನ್ನ ನೋಡಬಹುದು. ಆಮೇಲೆ ಸುಳಿ ಭಾಗದಲ್ಲಿ ಅದು ಜಗಿದಂತ ನಾರನ್ನ ನಾವು ಸಂಗ್ರಹ ಆಗಿರ್ತಕ್ಕಂಥದ್ದು ನಾವು ನೋಡಬಹುದು. ಎಲ್ಲಿ ಸುಳಿ ಭಾಗದಲ್ಲಿ ಅದು ಕ್ರೋನ್ ರೀಸನ್ ಅಂತ ಕರಿತೀವಿ ಸುಳಿ ಭಾಗವನ್ನ. ಆ ರೀಸನ್ ಅಲ್ಲಿ ಇವೆರಡು ಸಿಂಪ್ಟಮ್ಸ್ ನ ನೋಡಬಹುದು. ಆಮೇಲೆ ಗರಿಗಳು ಸ್ಪ್ರೆಡ್ ಆದಾಗ ವಿ ಆಕಾರದ ಇದನ್ನ ನಾವು ನೋಡಬಹುದು. ಅದು ಕೊಲ್ಯಾಪ್ಸ್ ಆಗಿರುತ್ತೆ, ಅಂದ್ರೆ ಬಗ್ಗಿರುತ್ತೆ, ನೇರವಾಗಿ ಹೋಗಿರಲ್ಲ ಗರಿ. ಸೊ ಇದು ತಿಂದಿರೋದ್ರಿಂದ ಈ ಮೂರು ಲಕ್ಷಣಗಳಿಂದ ಈ ಹುಳುವಿನಿಂದನೇ ಆಗತಕ್ಕಂಥದ್ದು ಅಂತ ಗೊತ್ತಾಗುತ್ತೆ. ಇದರ ಜೀವನ ಚಕ್ರ ಹೆಂಗಿರುತ್ತೆ, ಇದು ಎಲ್ಲಿರುತ್ತೆ ಫಸ್ಟ್, ಇದು ಎರಡು ಅಂತ ಅಂದ್ರೆ ಮರಿ ಅಂತ ಮತ್ತೆ ಪ್ರೌಢ ಅಂತ ಎರಡೂ ಹಾನಿ ಮಾಡ್ತಕ್ಕಂಥದ ಇಲ್ಲಿ ಆಕ್ಚುಲಿ ಇದು ಹಾನಿ ಮಾಡ್ತಕ್ಕಂಥದ್ದು ಬರೇ ಪ್ರೌಢ ಅಂತ. ಮತ್ತೆ ಕರಿ ಬಣ್ಣದ ದಪ್ಪನೆಯಾದ ಬೀಟ್ಲನ್ನ ನಾವು ನೋಡಬಹುದು. ಇವು ಲೈಟ್ ಬಂದು ಆಕರ್ಷಣೆ ಆಗಿ ಮನೆಗಳಲ್ಲಿ ಲೈಟಿನ ಇದಕ್ಕೆ ಕಂಬ ತೆಗೆದು ಬಂದು ಬೀಳ್ತಿರ್ತವೆ, ಮನೆ ಒಳಭಾಗದಲ್ಲಿ ಬಂದು ಬೀಳ್ತಿರ್ತವೆ. ಆ ದಪ್ಪದಾದಂತ ಕರಿ ಬಣ್ಣದ ಒಂದು ಹುಳ. ಸೊ ಇದರ ಮರಿ ಅಂತ ಎಲ್ಲಿರುತ್ತೆ? ಮರಿ ಅಂತ ತಿಪ್ಪೆನಲ್ಲಿ ವಾಸ ಮಾಡ್ತಕ್ಕಂಥದ್ದು. ಇದು ದಾನಿ ಮಾಡ್ತಕ್ಕಂಥದ್ದಲ್ಲ. ಫಸ್ಟ್ ಏನ್ ಮಾಡುತ್ತೆ, ಮೊಟ್ಟೆ, ಅದ ಪ್ರೌಢ ಗುವಾಡಿ ಏನ್ ಮಾಡುತ್ತೆ, ತಿಪ್ಪೆನಲ್ಲಿ ಮೊಟ್ಟೆ ಇಡುತ್ತೆ. ತಿಪ್ಪೆನಲ್ಲಿ ಮೊಟ್ಟೆ ಇಟ್ಬಿಟ್ಟು ಕಂಪ್ಲೀಟ್ ಒಂದು 4 ತಿಂಗಳವರೆಗೂ ತಿಪ್ಪೆನಲ್ಲೇ ಜೀವನ ಮಾಡಿ ದೊಡ್ಡದಾದ ಪ್ರೌಢ ಅಂತ ಬಂದಾಗ ಮಾತ್ರ ನಮಗೆ ತೊಂದರೆ ಮಾಡ್ತಕ್ಕಂಥ ಒಂದು ಕೀಟ. ಸೊ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ತಿಪ್ಪೆನಲ್ಲೇ ಹಂತದಲ್ಲೇ ನಾವು ಅದನ್ನ ಹುಳನ ಸಾಯಿಸ್ಬಿಟ್ರೆ ಅಥವಾ ಏನಾದರೂ ಟ್ರೀಟ್ಮೆಂಟ್ ಮಾಡೋದ್ರಿಂದ ನಮಗೆ ತೆಂಗಿಗೆ ಬಾಧಿಸ್ತಕ್ಕಂಥದ್ದನ್ನ ತಪ್ಪಿಸ್ಬೋದು. ನಾವು ಟ್ರೀಟ್ಮೆಂಟ್ ಹೆಂಗ್ ಮಾಡ್ಬೋದು ಅಂದ್ರೆ, ಮೆಟರಿಸಿಯಂ ಅನಿಸೋಪ್ಲಿಯ ಅಂತ ಒಂದು ಜೈವಿಕ ಶಿಲೀಂದ್ರನಾಶಕ ಸಿಗುತ್ತೆ, ಅದನ್ನ ಸಿಂಪಡಣೆ ಮಾಡೋದ್ರಿಂದ ಈ ಕೀಟಕ್ಕೆ ರೋಗ ಬಂದ್ಬಿಟ್ಟು ಸಾಯ್ತಕ್ಕಂಥದ್ದು. ಸೊ ಇದನ್ನ ಅಲ್ಲೇ ನಾವು ಹಾನಿ ಆಗೋದಕ್ಕಿಂತ ಮುಂಚೆನೇ ನಾವು ಮರಿ ಹಂತದಲ್ಲೇ ನಾವು ಅದನ್ನ ಸಾಯಿಸ್ಬೋದು. ಒಂದು ವೇಳೆ ನಾವು ಇದನ್ನ ಮಾಡಲಿಲ್ಲ ಅಂದ್ರೆ ನಮಗೆ ಮತ್ತೆ ಬರುತ್ತೆ ಎಲ್ಲಿ, ತೆಂಗಿನಲ್ಲಿ, ಬೆಳೆನಲ್ಲಿ ಬರುತ್ತೆ. ಸೊ ಇದು ಬೆಳೆನಲ್ಲಿ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಇದು ಒಳಭಾಗದಲ್ಲಿರೋದ್ರಿಂದ ನಾವು ಹತೋಟಿ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ. 3 ಲಕ್ಷಣಗಳು ಹೇಳಿದೆ, ಒಂದು ರಂಧ್ರ ಬಿಡ್ತಕ್ಕಂಥದ್ದು, ಇನ್ನೊಂದು ಜಿಗಿದ ನಾರು ಬಿಡ್ತಕ್ಕಂಥದ್ದು, ಆಮೇಲೆ ವಿ ಆಕಾರದಲ್ಲಿ ಗರಿನಲ್ಲಿ ಕಾಣ್ತೀವಿ. ಈ 3 ಸಿಂಪ್ಟಮ್ಸ್ ನೋಡಿದ ತಕ್ಷಣ ನಾವು ಏನ್ ಮಾಡಬಹುದು, ಮರಳನ್ನ 10 ಗ್ರಾಮ್ ಮತ್ತೆ ಫೋರೇಟ್ 10 ಗ್ರಾಮ್ ಅದನ್ನ ಸುಳಿ ಭಾಗದಲ್ಲಿ ಏನು ಮೊಟ್ಟೆ ಸಂದಲ್ಲಿ ಹಾಕ್ತಕ್ಕಂಥದ್ದು ಮಾಡಬಹುದು. ರಾಸಾಯನಿಕ ವಿಧಾನದಲ್ಲಿ ಇದು ಮಾಡಬಹುದು. ಮರಳು ಹಾಕೋದ್ರಿಂದ ಏನಾಗುತ್ತಂದ್ರೆ, ತಲೆ ಹಿಂಭಾಗದಲ್ಲಿ ಜಾಗ ಇರುತ್ತೆ, ಓಡಾಡಬೇಕಾದ್ರೆ ಆಕ್ಚುಲಿ ಅದ್ರ ಮರಳು ಸಿಗಾಕೆಂಬುತ್ತೆ. ಸೊ ಅದು ರಪ್ಚರ್ ಆಗಿ ಸಾಯ್ತಕ್ಕಂಥದ್ದು, ಅದಕ್ಕಾಗಿ ನಾವು ಮರಳನ್ನ ರೆಕಮೆಂಡ್ ಮಾಡ್ತೀವಿ. ಇನ್ನೊಂದೇನಂದ್ರೆ, ನಾವು ಈ ಹುಳ ಇದೆಯಾ ಇಲ್ಲ ಅನ್ನೋದು ಟೆಸ್ಟ್ ಮಾಡೋದಕ್ಕೆ ಮೋಹಕ ಬಲೆಯನ್ನು ತಂದ್ಬಿಟ್ಟು ನಾವು ಇದನ್ನ ಗುರುತಿಸೋದ್ರ ಬಗ್ಗೆ ಇರುತ್ತೆ. ಇನ್ನೊಂದು ಕೆಲವು ಇದರಲ್ಲಿ ವಿಧಾನದಲ್ಲಿ ಅದನ್ನ ಮಾಸ್ ಡಿಸ್ಟ್ರಕ್ಷನ್ ಅಂದ್ರೆ ಸಾಯಿಸ್ತಕ್ಕಂಥದ್ದು ಗುಣ, ಅಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಬಿದ್ದು ವಂಶಾಭಿವೃದ್ಧಿ ತೊಂದರೆ ಮಾಡ್ತಕ್ಕಂಥದ್ದು ಇದೆ. ಇದರಲ್ಲಿ ವಂಶಾಭಿವೃದ್ಧಿ ತೊಂದರೆ ಮಾಡ್ತಕ್ಕಂಥ ಮೋಹಕ ಬಲೆಗಳಿದಾವೆ, ನಾವು ಅಳವಡಿಸೋದ್ರಿಂದ ಇದನ್ನ ಹತೋಟಿ ಮಾಡಬಹುದು. ಒಂದು ಬಕೆಟ್ ರೂಪದಲ್ಲಿ ಇರುತ್ತೆ, ಆ ಬಕೆಟ್ ಅನ್ನ ತಂದು ನಾವು 1 ಎಕರೆಗೆ 1 ಹಾಕ್ಬೋದು. ಈ ಲ್ಯೂರ್ ಅನ್ನ ಒಂದು ಔಷಧಿ ಸಿಗುತ್ತೆ, ಇದು ಪ್ರಕೃತಿನಲ್ಲಿ ಹೆಣ್ಣು ಗಂಡು ಕೊಡುವಾಗ ಏನಾಗುತ್ತೆ, ಹೆಣ್ಣು ಒಂದು ರಾಸಾಯನಿಕ ವಸ್ತುವನ್ನ ಬಿಡುತ್ತೆ, ಆ ರಾಸಾಯನಿಕ ವಸ್ತುವನ್ನು ಕೃತಕವಾಗಿ ಮಾಡಿ ಇದರಲ್ಲಿ ಇಟ್ಟಿರ್ತಾರೆ. ಸೊ ಆ ಕೃತಕವಾಗಿ ಮಾಡಿರ್ತಕ್ಕಂಥ ಒಂದು ರಾಸಾಯನಿಕ ವಸ್ತುವನ್ನ ಬಕೆಟ್ದಲ್ಲಿ ಮೇಲ್ಭಾಗದ ಟಾಪ್ ಏನಿದೆ ಮುಚ್ಚುಳದ ಕೆಳಭಾಗದಲ್ಲಿ ಇನ್ಸೈಡ್ ಏನ್ ಮಾಡುತ್ತೆ, ಅಲ್ಲಿ ಒಂದು ಆ ಔಷಧಿಯನ್ನು ಇಡತಕ್ಕಂಥದಕ್ಕೆ ಒಂದು ಜಾಗ ಮಾಡಿರ್ತಾರೆ. ಆ ಜಾಗದಲ್ಲಿ ಇಟ್ಬಿಟ್ರೆ ಸಾಕು, ಆಮೇಲೆ ಅದು ಬಕೆಟ್ಗೆ 4 ವಿಂಡೋಸ್ ಇರುತ್ತೆ, ಅಂದ್ರೆ ಹೋಲ್ಸ್ ಮಾಡಿರ್ತಾರೆ. ಆ ಹೋಲ್ಸ್ ಕೆಳಭಾಗದಲ್ಲಿ ನಾವು ಕೆಳಭಾಗಕ್ಕೆ ಮಾತ್ರ ನೀರು ಹಾಕಿರ್ಬೇಕು. ನೀರು ಹಾಕ್ಬಿಟ್ಟು ಈ ಔಷಧಿಯನ್ನು ಇಟ್ಬಿಟ್ರೆ ಆಮೇಲೆ ಆ ಮೊಟ್ಟೆ ಕಟ್ಟಬೇಕು ಸ್ಟ್ರೈಟ್ ಆಗಿ. ಯಾವ ಈ ಮೋಹಕ ಬಲೆಯನ್ನು ಮೊಟ್ಟೆ ಕಟ್ಟಿದ್ರೆ ಏನಾಗುತ್ತೆ, ಆ ಬಂದು ಅದರೊಳಗಡೆ ಬೀಳುತ್ತೆ. ಸಾಕಷ್ಟು ಸಂಖ್ಯೆನಲ್ಲಿ ಬೀಳೋದ್ರಿಂದ ಏನು ವಂಶಾಭಿವೃದ್ಧಿ ಪ್ರಾಬ್ಲಮ್ ಆಗಿ ಕೀಟ ನಿಯಂತ್ರಣ ಆಗುತ್ತೆ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ಮೊಬೈಲ್ ಸಂಖ್ಯೆ 9900435172 ಕ್ಕೆ ಸಂಪರ್ಕ ಮಾಡಿ. ನಮಸ್ಕಾರ. ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿಸ್ತರಣಾ ನಿರ್ದೇಶನಾಲಯ ಪ್ರಾಯೋಜಕತ್ವದ ಕೆಳದಿ ಶಿವಪ್ಪ ನಾಯ್ಕ UAHS ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ಚಿತ್ರದುರ್ಗ, ಮಡಿಕೇರಿ, ಭದ್ರಾವತಿ ಹಾಗೂ ಮಂಗಳೂರು ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಸಾರ್ವಜನಿಕರೇ ಗಮನಿಸಿ, May 20 to June 5 ನನ್ನ ಲೈಫ್ ನನ್ನ ಸ್ವಚ್ಛ ನಗರ ಅಭಿಯಾನ ನಡೆಯುತ್ತಿದೆ. ನಿಮ್ಮ ಮನೆಯ ಹತ್ತಿರವೇ RRR ಕೇಂದ್ರ ತೆರೆಯಲಾಗಿದೆ. RRR ಅಂದರೆ ರೆಡ್ಯೂಸ್, ಕಸವನ್ನು ಕಡಿಮೆಗೊಳಿಸುವ, ರೀಯೂಸ್ ಮರುಬಳಕೆ ಮಾಡುವ, ರೀಸೈಕಲ್ ಪುನರ್ಬಳಕೆ ಮಾಡುವ ವಸ್ತುಗಳನ್ನು ಸ್ವೀಕರಿಸುವ ಕೇಂದ್ರ. ನಿಮ್ಮ ಮನೆಯಲ್ಲಿರುವ ಬಳಸಿದ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್, ಆಟಿಕೆ ವಸ್ತು, ಹಳೆ ಬಟ್ಟೆ, ಪುಸ್ತಕ, ಪೇಪರ್, ಎಲೆಕ್ಟ್ರಾನಿಕ್ ವಸ್ತುಗಳನ್ನು RRR ಕೇಂದ್ರಕ್ಕೆ ನೀಡಬಹುದು. ಅಭಿಯಾನದಲ್ಲಿ ಭಾಗವಹಿಸುವವರನ್ನು ಪ್ರೋತ್ಸಾಹಿಸಲು ಪ್ರತಿಯೊಬ್ಬರೂ ನೀಡುವ ತ್ಯಾಜ್ಯದ ಬದಲಾಗಿ ಪರಿಸರ ಸ್ನೇಹಿ ಪೆನ್ನು, ಮರುಬಳಕೆ ಪುಸ್ತಕ, ಕಪ್ಪು ಚಿನ್ನ, ಕಾಂಪೋಸ್ಟ್, ಲೇಖನ ಸಾಮಗ್ರಿ, ಬಟ್ಟೆಯ ಕೈಚೀಲ ಜೊತೆಗೆ ಡಿಜಿಟಲ್ ಪ್ರಮಾಣ ಪತ್ರ ನೀಡಲಾಗುವುದು. ಇದರಿಂದ ನಿಮ್ಮ ಮನೆಯೂ ಸ್ವಚ್ಛವಾಗುತ್ತದೆ, ನಿಮ್ಮ ನಗರವೂ ಸ್ವಚ್ಛವಾಗುತ್ತದೆ. ಬನ್ನಿ, RRR ಅಭಿಯಾನದಲ್ಲಿ ಭಾಗವಹಿಸಿ ನಮ್ಮ ನಗರವನ್ನು ಸ್ವಚ್ಛಗೊಳಿಸೋಣ, ಮುಂದಿನ ಪೀಳಿಗೆಗೆ ಸ್ವಚ್ಛ ಪರಿಸರವನ್ನು ನಿರ್ಮಿಸೋಣ. ಪ್ರಕಟಣೆ ಕರ್ನಾಟಕ ಸರ್ಕಾರದ ಪೌರಾಡಳಿತ ನಿರ್ದೇಶನಾಲಯ. ಇನ್ನು ಮುಂದೆ ಕೇಳಿ, ಸಮಸ್ಯಾತ್ಮಕ ಮಣ್ಣುಗಳ ಸುಧಾರಣೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಕ್ರಮ ಸಹಾಯಕರಾದ ಶ್ರೀಮತಿ ಬಿಎನ್ ಗೀತಕುಮಾರಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೃಷಿಯಲ್ಲಿ ಅಂದರೆ ನಮ್ಮ ಭೂಮಿಯಲ್ಲಿ ಕೆಲವು ಮಣ್ಣುಗಳು ಅಂದರೆ ವಿವಿಧ ರೀತಿಯ ಮಣ್ಣುಗಳು ಇರ್ತವೆ, ಅದರಲ್ಲಿ ಕೆಲವು ಸಮಸ್ಯಾತ್ಮಕ ಮಣ್ಣುಗಳು ಇರ್ತವೆ, ಅವನ್ನೇ ಹೇಗೆ ಸುಧಾರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನು ಪಡೆಯೋಣ. ಅದರಲ್ಲೂ ಯಾವ್ಯಾವ ರೀತಿಯ ಮಣ್ಣುಗಳು ಸಮಸ್ಯಾತ್ಮಕ ಮಣ್ಣುಗಳು, ಅವು ಸಮಸ್ಯಾತ್ಮಕವಾಗಿ ಹೇಗೆ ಆಗುತ್ತೆ, ಅದಕ್ಕೆ ಕಾರಣ ಏನು, ಅದರಿಂದ ಕೃಷಿ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಮತ್ತು ಹೇಗೆ ನಿರ್ವಹಣೆ ಮಾಡಬಹುದು ಅವನ್ನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಮಾಡಿಕೊಡ್ತಿದ್ದಾರೆ ಹಿರಿಯೂರು ಬಬ್ಬೂರು ಫಾರಂನ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಕ್ರಮ ಸಹಾಯಕರಾದ ಶ್ರೀಮತಿ ಗೀತಾ ಕುಮಾರಿ ಅವರು. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್, ಇವತ್ತು ತಾವು ಈ ಮಣ್ಣುಗಳಲ್ಲಿ ಯಾವ ರೀತಿಯ ಮಣ್ಣುಗಳದ್ದು, ಅದರಲ್ಲಿ ಕೆಲವು ಸಮಸ್ಯಾತ್ಮಕ ಮಣ್ಣುಗಳು ಅಂತ ಹೇಳ್ತಾರೆ, ಅವು ಸಮಸ್ಯಾತ್ಮಕ ಮಣ್ಣುಗಳು ಯಾವ್ಯಾವು, ಅವು ಹೇಗೆ ಆಗ್ತವೆ, ಇದ್ರ ಬಗ್ಗೆ ಎಲ್ಲ ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಮಾಡಿಕೊಡಿ. ಮೊದಲಿಗೆ ಈ ಸಮಸ್ಯಾತ್ಮಕ ಮಣ್ಣುಗಳು ಯಾವ್ಯಾವ ಅಂತ ಹೇಳ್ತೀರಾ? ನಾವೆಲ್ಲ ನೋಡ್ತಾ ಇರ್ತೀವಿ, ಮಣ್ಣನ್ನು ನೋಡಿದ ತಕ್ಷಣ ನಮ್ಮೆಲ್ರಿಗೂ ಅನ್ಸುತ್ತೆ ಈ ಮಣ್ಣು ಕೆಂಪು ಮಣ್ಣು ಕಪ್ಪು ಮಣ್ಣು ಅಂತೆಲ್ಲ ನಮಗೆ ಕಣ್ಣಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ. ಆದರೆ ಅದು ಮಣ್ಣಿನ ಬಣ್ಣ ಅಷ್ಟೇ, ಕೆಂಪು ಕಪ್ಪು ಅಥವಾ ಕಂದು ಬಣ್ಣ ಇರುವಂಥದ್ದು. ಆದರೆ ಮಣ್ಣನ್ನ ನಾವು ಇವತ್ತಿನ ನಮ್ಮ ಟಾಪಿಕ್ ಬಂದು ಸಮಸ್ಯಾತ್ಮಕ ಮಣ್ಣುಗಳ ಸುಧಾರಣೆ ಅಂತ. ಮಣ್ಣಲ್ಲೂ ಸಹ ಹಲವಾರು ಸಮಸ್ಯೆಗಳು ಕಂಡು ಬರ್ತವೆ. ಮೊದಲನೇದಾಗಿ ನಾನು ಯಾವ ರೀತಿ ಸಮಸ್ಯೆ ಆಗುತ್ತೆ, ಯಾಕಾಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಬಿಡ್ತೇನೆ. ಸೊ ಮಣ್ಣಿನಲ್ಲಿ ಹೆಚ್ಚಾಗಿ ಲವಣಗಳು ಅಥವಾ ಸೋಡಿಯಂ ಅಂಶ ಶೇಖರಣೆ ಆಗೋದ್ರಿಂದ ಮಣ್ಣಿನಲ್ಲಿ ಸಮಸ್ಯೆ ಕಂಡು ಬರುತ್ತೆ. ಇದಲ್ದೇನೆ ಮಣ್ಣಲ್ಲಿ ಆಮ್ಲೀಯತೆಯಿಂದ ಕೂಡ ಸಮಸ್ಯೆ ಕಂಡು ಬರುತ್ತೆ. ಸೊ ಈ ಸಮಸ್ಯೆ ಉಂಟಾಗೋದಕ್ಕೆ ಮುಖ್ಯವಾಗಿ ಕಾರಣ ಏನಪ್ಪಾ ಅಂದ್ರೆ, ಮೊದಲನೇದಾಗಿ ಸ್ವಾಭಾವಿಕವಾಗಿ ಅಂದ್ರೆ ಮಣ್ಣು ಮೂಲತಃ ಯಾವ ಶಿಲೆಯಿಂದ ಉಂಟಾಗುತ್ತೋ ಉದ್ಭವ ಆಗುತ್ತೋ ಆ ಶಿಲೆನೇ ಆಮ್ಲೀಯತೆ ಇದ್ದಾಗ ಕೂಡ ಸ್ವಾಭಾವಿಕವಾಗಿ ಅಂತ ಆಮ್ಲೀಯ ಶಿಲೆಯಿಂದ ಬರುವಂತ ಉಂಟಾಗುವಂತ ಮಣ್ಣುಗಳು ಆಮ್ಲೀಯವಾಗಿನೇ ಉಳ್ಕೊಂಡಿರ್ತವೆ. ಅದಲ್ದೇನೆ ನಮ್ಮ ಅಂದ್ರೆ ಮಾನವನ ಕಾರ್ಯಗಳಿಂದ ಅಂದ್ರೆ ನಾವೇನು ಕೃಷಿ ಮಾಡ್ತೀವಿ, ತೋಟಗಾರಿಕೆ ಮಾಡ್ತೀವಿ, ನಾವು ಮಾಡುವಂತ ಕೃಷಿ ಪದ್ಧತಿಗಳು, ನಾವು ಅನುಸರಿಸುವಂತ ನಿರ್ವಹಣಾ ಕ್ರಮಗಳಿಂದನೂ ಸಹ ತಪ್ಪಾಗಿ ನಾವು ಮಾಡಿದಲ್ಲಿ ಅಲ್ಲಿ ಮಣ್ಣಿನಲ್ಲಿ ಸಮಸ್ಯೆಗಳು ಉಂಟಾಗುವಂತ ಅವಕಾಶ ಹೆಚ್ಚಾಗಿ ಇರುತ್ತೆ. ಇಂಥ ಸಮಸ್ಯಾತ್ಮಕ ಮಣ್ಣುಗಳನ್ನ ನಿರ್ವಹಣೆ ಮಾಡಿದಾಗ ಮಣ್ಣಿನ ಭೌತಿಕ ಗುಣಲಕ್ಷಣಗಳನ್ನ ನಾವು ಹೆಚ್ಚಿನದಾಗಿ ಸುಧಾರಿಸಬಹುದು. ಈ ಭೌತಿಕ ಗುಣಲಕ್ಷಣಗಳೆಲ್ಲನೂ ಚೆನ್ನಾಗಿದ್ದಾಗ ಮಾತ್ರನೇ ನಾವು ಉತ್ತಮವಾದ ಬೆಳೆ ಮತ್ತೆ ಉತ್ತಮವಾದ ಇಳುವರಿಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈಗ ನಾನು ಯಾವ ರೀತಿ ಸಮಸ್ಯೆಗಳಿರುತ್ತೆ ಮಣ್ಣಲ್ಲಿ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೇನೆ. ಮಣ್ಣಲ್ಲಿ ಮುಖ್ಯವಾಗಿ ನಾಲ್ಕು ರೀತಿ ಸಮಸ್ಯಾತ್ಮಕ ಮಣ್ಣುಗಳು ಕಂಡು ಬರ್ತವೆ. ಮೊದಲನೇದು ಬಂದು ಆಮ್ಲೀಯ ಮಣ್ಣು, ಆನಂತರ ಸವಳು ಮಣ್ಣು ಅಥವಾ ಚೌಳು ಮಣ್ಣು ಅಂತ ಕೂಡ ನಾವು ಕರಿತೀವಿ. ಆನಂತರ ಕರ್ಲು ಮಣ್ಣು ಅಥವಾ ಕ್ಷಾರ ಮಣ್ಣು, ಮತ್ತೆ ಕೊನೆಯದಾಗಿ ಜೌಳು ಮಣ್ಣು. ಈ ರೀತಿ ನಾಲ್ಕು ರೀತಿ ಸಮಸ್ಯಾತ್ಮಕ ಮಣ್ಣುಗಳು ಕಂಡು ಬರ್ತವೆ. ಸೊ ಮೊದಲನೇದು ಬಂದು ಆಮ್ಲೀಯ ಮಣ್ಣು. ಸೊ ಆಮ್ಲೀಯ ಮಣ್ಣು ಯಾವ ರೀತಿ ಉಂಟಾಗುತ್ತೆ, ಯಾವ ಮಣ್ಣನ್ನು ನಾವು ಆಮ್ಲೀಯ ಮಣ್ಣು ಅಂತ ಕರಿತೀವಪ್ಪ ಅಂದರೆ, ಮಣ್ಣಿನ ರಸಸಾರ 6.5ಕ್ಕಿಂತ ಕಡಿಮೆ ಇದ್ದಾಗ ಅಂತ ಮಣ್ಣನ್ನು ನಾವು ಆಮ್ಲೀಯ ಮಣ್ಣು ಅಥವಾ ಹುಳಿ ಮಣ್ಣು ಅಂತ ಕರಿತೀವಿ. ಈ ರೀತಿ ಮಣ್ಣುಗಳು ಎಲ್ಲಿ ಕಂಡು ಬರ್ತವೆ ಅಂದರೆ, ಹೆಚ್ಚಾಗಿ ಮಳೆ ಬೀಳುವಂಥ ಪ್ರದೇಶಗಳು ಮತ್ತು ಹೆಚ್ಚಾಗಿ ಆರ್ದ್ರ ವಾತಾವರಣ ಅಂದರೆ ಹ್ಯುಮಿಡಿಟಿ ಅಂತ ನಾವೇನು ಹೇಳ್ತೀವಿ, ಹ್ಯುಮಿಡಿಟಿ ಹೆಚ್ಚಾಗಿರುವಂಥ ಪ್ರದೇಶ ಮತ್ತು ಹೆಚ್ಚು ಮಳೆ ಬೀಳುವಂಥ ಪ್ರದೇಶಗಳಲ್ಲಿ ಹುಳಿ ಮಣ್ಣುಗಳು ಉಂಟಾಗುವಂಥ ಅವಕಾಶ ಹೆಚ್ಚಾಗಿರುತ್ತೆ. ಯಾಕೆ ಮಣ್ಣು ಹುಳಿ ಆಗ್ತಾ ಹೋಗುತ್ತೆ ಅಂದರೆ, ಈ ರೀತಿ ವಾತಾವರಣ ಅಂದರೆ ಹೆಚ್ಚು ಮಳೆ ಮತ್ತು ಹೆಚ್ಚು ಆರ್ದ್ರತೆ ಇರುವಂಥ ವಾತಾವರಣದಲ್ಲಿ ಮಣ್ಣಿನಲ್ಲಿರುವಂಥ ಪ್ರತ್ಯಾಮ್ಲಗಳು, ಮುಖ್ಯವಾಗಿ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸೋಡಿಯಂ ಮತ್ತು ಪೊಟ್ಯಾಷಿಯಂ ಪ್ರತ್ಯಾಮ್ಲಗಳು ಮಳೆ ನೀರಿನೊಟ್ಟಿಗೆ ಕರಗಿ ಬಸ್ತು ಹೋಗೋದ್ರಿಂದ ಮಣ್ಣು ಹುಳಿಯಾಗುವುದು ಬಹಳ ಸಾಮಾನ್ಯವಾಗಿರುತ್ತೆ. ಹಾಗೆಯೇ ಸ್ಥಳೀಯವಾಗಿ ಅದೇ ನಾನು ಮೊದಲೇ ಹೇಳ್ದಂಗೆ ಆಮ್ಲೀಯ ಶಿಲೆಗಳಿಂದ ಉದ್ಭವ ಆಗಿರುವಂಥ ಮಣ್ಣುಗಳು ಸಹ ಹುಳಿ ಮಣ್ಣುಗಳಾಗಿರ್ತವೆ. ಮತ್ತು ತೀವ್ರ ಬೇಸಾಯ, ನಾವು ಕೈಗೊಳ್ಳುವಂಥ ತೀವ್ರವಾದ ಬೇಸಾಯ ಕ್ರಮಗಳಿಂದನೂ ಸಹ ಕೆಲವೊಮ್ಮೆ ಮಣ್ಣುಗಳು ಹುಳಿ ಆಗ್ತಾ ಹೋಗುತ್ತೆ. ಮತ್ತು ನಾವು ಗೊಬ್ಬರನ ಬಳಸದೇ ಇರೋದು, ಸಾಕಷ್ಟು ವರ್ಷಗಳ ಕಾಲ ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡದೇ ಇರೋವಂಥ ಪರಿಸ್ಥಿತಿಯಲ್ಲೂ ಸಹ ಮಣ್ಣು ಹುಳಿಯಾಗುವಂಥ ಅವಕಾಶ ಹೆಚ್ಚಾಗಿ ಇರುತ್ತೆ. ಮತ್ತು ಹೆಚ್ಚು ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡೋದ್ರಿಂದನೂ ಸಹ ಕೆಲವೊಮ್ಮೆ ಈ ರಾಸಾಯನಿಕ ಗೊಬ್ಬರಗಳ ಕಾನ್ಸಂಟ್ರೇಷನ್ ಮಣ್ಣಲ್ಲಿ ಜಾಸ್ತಿ ಆದಾಗ ಕೂಡ ಮಣ್ಣು ಹುಳಿಯಾಗುವಂಥ ಅವಕಾಶಗಳು ಇರುತ್ತೆ. ಮತ್ತು ಸೂಕ್ಷ್ಮ ಜೀವಿ ಕ್ರಿಯೆಯಿಂದ ಕೂಡ ಸಾವಯವ ವಸ್ತುಗಳು ವಿಘಟನೆಯಾದಾಗ ಕೂಡ ಕೆಲವೊಂದು ಆಮ್ಲಗಳು ಮಣ್ಣಲ್ಲಿ ಉತ್ಪತ್ತಿಯಾಗ್ತವೆ. ಈ ಕಾರಣದಿಂದಲೂ ಸಹ ಮಣ್ಣು ಹುಳಿಯಾಗ್ತಾ ಹೋಗುತ್ತೆ. ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಗೊಳ್ಳೋದಾದ್ರೆ ಹುಳಿ ಮಣ್ಣುಗಳು ಕಂಡು ಬರೋ ಪ್ರದೇಶ ಅಂದರೆ ಮುಖ್ಯವಾಗಿ ಕೊಡಗು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ಕಾರವಾರ ಮತ್ತು ಬೆಳಗಾಂ, ಈ 5-6 ಜಿಲ್ಲೆಗಳೇನಿದೆಯಲ್ಲ, ಈ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಹುಳಿ ಮಣ್ಣುಗಳು ಕಂಡು ಬರ್ತವೆ. ಈ ಪ್ರದೇಶದಲ್ಲಿ ಹೆಚ್ಚು ಮಳೆ ಬೀಳುತ್ತೆ ಮತ್ತು ಇವುಗಳಲ್ಲಿ ಹುಳಿ ಮಣ್ಣಿನ ಸಮಸ್ಯೆ ಹೆಚ್ಚಾಗಿ ಕಂಡು ಬರುತ್ತೆ. ಈ ರೀತಿಯ ಮಣ್ಣುಗಳಿಂದ ಅಂದರೆ ಈಗ ನಮ್ಮ ಕೃಷಿ ಮೇಲೆ ಯಾವ ರೀತಿಯ ಒಂದು ಪರಿಣಾಮಗಳಾಗ್ತವೆ ಅಂದರೆ, ಕೃಷಿ ಇಳುವರಿಯಲ್ಲೇ ಆಗ್ಬೋದು ಅಥವಾ ಕೃಷಿ ಚಟುವಟಿಕೆಗಳನ್ನು ಮಾಡೋದ್ರಲ್ಲಿ ಆಗುವಂಥ ತೊಂದರೆಗಳಿರ್ಬೋದು, ಯಾವ ರೀತಿಯ ಪರಿಣಾಮಗಳು ನಾವು ಎದುರಿಸಬೇಕಾಗುತ್ತೆ? ಸೊ ಆಮ್ಲೀಯತೆ ಹೆಚ್ಚಾದಾಗ ಮಣ್ಣಲ್ಲಿ ಏನಾಗುತ್ತೆ ಅಂದರೆ, ಮುಖ್ಯವಾಗಿ ನಾವೇನು ಬಿತ್ತನೆ ಮಾಡ್ತೀವಿ ಬೀಜ ಮೊಳಕೆ ಬರೋದಿಲ್ಲ. ಮೊದಲನೇ ಸಮಸ್ಯೆ ಆಗೋದು ಮೊಳಕೆ ಸರಿಯಾಗಿ ಬರದೇ ಇರೋವಂಥದ್ದು. ಆಮೇಲೆ ಅಲ್ಯೂಮಿನಿಯಮು, ಮೆಗ್ನೀಷಿಯಮು ಮತ್ತು ಕಬ್ಬಿಣ ಈ ರೀತಿ ಮುಂತಾದ ಪೋಷಕಾಂಶಗಳ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಇದು ಗಿಡಗಳಿಗೆ ಅಥವಾ ಸಸ್ಯಗಳಿಗೆ ವಿಷಕಾರಿಯಾಗುತ್ತೆ. ಅಂದ್ರೆ ಅವುಗಳದ್ದು ಕಾನ್ಸಂಟ್ರೇಷನ್ ಭೂಮಿನಲ್ಲಿ ಜಾಸ್ತಿ ಆಗುತ್ತೆ, ಅವು ಕರಗೋ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಅವುಗಳ ಕಾನ್ಸಂಟ್ರೇಷನ್ ಮಣ್ಣಲ್ಲಿ ಜಾಸ್ತಿ ಆಗಿ ಹೆಚ್ಚು ಆದಾಗ ಅದು ಬೆಳೆಗೆ ವಿಷಕಾರಿ ಆಗುತ್ತೆ. ಮತ್ತೆ ರಂಜಕ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪೊಟ್ಯಾಸಿಯಂ ಮತ್ತೆ ಮಾಲಿಬ್ಡಿನಂ ಮುಂತಾದ ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ. ಅಂದ್ರೆ ಇವು ಅಲ್ಲಿ ಆ ಪರಿಸ್ಥಿತಿಲಿ 6.5ಕ್ಕಿಂತಲೂ ಕಡಿಮೆ ರಸಸಾರ ಇರುವಂತ ಮಣ್ಣುಗಳಲ್ಲಿ ಈ ಪೋಷಕಾಂಶಗಳು ರಂಜಕ, ಕ್ಯಾಲ್ಸಿಯಂ, ಮೆಗ್ನೀಷಿಯಂಗಳು ಕರಗೋದು ಕಡಿಮೆ ಆಗೋದ್ರಿಂದ ಅವುಗಳ ಕೊರತೆ ಸಸ್ಯಗಳನ್ನ ಕಾಡುತ್ತೆ. ಆನಂತರ ಮತ್ತೆ ಕೆಲವೊಂದು ಸೂಕ್ಷ್ಮ ಜೀವಾಣಿಗಳು ಬೆಳವಣಿಗೆ ಕುಂಠಿತ ಆಗುತ್ತೆ. ಮತ್ತೆ ಸಾವಯವ ವಸ್ತು ಕಳೆಯುವಂತ ಪ್ರಮಾಣ ಕಡಿಮೆ ಆಗಿ ಪೋಷಕಾಂಶಗಳ ದೊರೆಯುವಿಕೆ ಕೂಡ ಇಲ್ಲಿ ಕುಂಠಿತ ಆಗುತ್ತೆ. ಮತ್ತೆ ನಮ್ಗೆಲ್ಲ ಗೊತ್ತು, ದ್ವಿದಳ ಧಾನ್ಯ ಬೆಳೆಗಳಲ್ಲಿ ರೈಸೋಬಿಯಂ ಅನ್ನೋ ಜೀವಾಣು ಸಸ್ಯದ ಬೇರುಗಳಲ್ಲಿ ಗಂಟುಗಳಲ್ಲಿ ಇರುತ್ತೆ. ಅದು ವಾತಾವರಣದಲ್ಲಿರುವಂತ ಸಾರಜನಕವನ್ನ ನೇರವಾಗಿ ಗಿಡದ ಬೇರಿನ ಗಂಟುಗಳಲ್ಲಿ ಸ್ಥಿರೀಕರಣ ಮಾಡುತ್ತೆ. ಸೊ ಈ ರೈಸೋಬಿಯಂ ಅನ್ನೋ ಜೀವಾಣು ಚಟುವಟಿಕೆ ಕೂಡ ಆಮ್ಲ ಮಣ್ಣಿನಲ್ಲಿ ಕಡಿಮೆ ಆಗೋದ್ರಿಂದ ಅಲ್ಲಿ ಸಾರಜನಕದ ಕೊರತೆ ಕೂಡ ಉಂಟಾಗುವಂತ ಸಮಸ್ಯೆ ಆಗುತ್ತೆ. ಆನಂತರ ಮಣ್ಣಿನ ಆಮ್ಲೀಯತೆ ನೇರವಾಗಿ ಕಿಣ್ವಗಳ ಕ್ರಿಯೆಗೆ ತೊಂದರೆ ಉಂಟು ಮಾಡುತ್ತೆ. ಈಗ ಸಸ್ಯದಲ್ಲಿ ಹಲವಾರು ಶಾರೀರಿಕ ಕ್ರಿಯೆಗಳು ಅಂದ್ರೆ ರಾಸಾಯನಿಕ ಕ್ರಿಯೆಗಳು ನಡೀತಾ ಇರುತ್ತೆ, ಅವಕ್ಕೆಲ್ಲ ಪ್ರಚೋದನೆ ಕೊಡುವಂತ ಹಲವಾರು ಕಿಣ್ವಗಳಲ್ಲಿ ಕೆಲಸ ಮಾಡ್ತಿರ್ತವೆ. ಸೊ ಆಮ್ಲೀಯ ಮಣ್ಣುಗಳಿದ್ದಾಗ ಈ ಕಿಣ್ವಗಳ ಕ್ರಿಯೆಗೆ ಅದು ತೊಂದರೆ ಉಂಟು ಮಾಡುತ್ತೆ. ಒಂದು ವಿಶಿಷ್ಟ ಕಿಣ್ವ ಕ್ರಿಯೆ ಒಂದು ನಿರ್ದಿಷ್ಟ ಮಟ್ಟದ ರಸಸಾರವನ್ನ ಅವಲಂಬಿಸಿರುತ್ತೆ. ಯಾಕೆಂದ್ರೆ ಕಿಣ್ವಗಳು ಎಲ್ಲಾ ರೀತಿಯ ರಸಸಾರದಲ್ಲಿ ಅವು ಆಕ್ಟಿವ್ ಆಗಿರೋದಿಲ್ಲ. ಪರ್ಟಿಕ್ಯುಲರ್ pH ಇದ್ದಾಗಷ್ಟೇ ಅವುಗಳ ಕ್ರಿಯೆ ಚೆನ್ನಾಗುತ್ತೆ, ಅವು ಆಕ್ಟಿವ್ ಆಗಿರ್ತವೆ. ಸ್ವಲ್ಪ ರಸಸಾರ ಏರುಪೇರಾದಾಗ ಅವುಗಳ ಕ್ರಿಯೆಗೆ ಅಲ್ಲಿ ತೊಂದರೆ ಉಂಟಾಗುತ್ತೆ. ಈ ತೊಂದರೆಯಿಂದ ಏನಾಗುತ್ತೆ, ಸಸ್ಯದಲ್ಲಿ ಶಾರೀರಿಕವಾಗಿ ಹಲವಾರು ಬದಲಾವಣೆಗಳು ಉಂಟಾಗಿ ಅದರಲ್ಲಿ ಹೆಚ್ಚಿನದಾಗಿ ಈ ಫೋಟೋಸಿಂಥೆಸಿಸ್ ಆಗಿರ್ಬೋದು, ರೆಸ್ಪಿರೇಷನ್ ಆಗಿರ್ಬೋದು, ಇಂಥ ಕ್ರಿಯೆಗಳಿಗೆ ಅಡ್ಡಿ ಉಂಟಾಗಿ ಅದು ಬೆಳವಣಿಗೆ ಮತ್ತು ಇಳುವರಿಯಲ್ಲಿ ಕೂಡ ಅದು ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಮತ್ತೆ ಮಣ್ಣಿನ ಆಮ್ಲೀಯತೆಯಿಂದ ರಂಜಕದ ಬಳಕೆ ಸರಿಯಾಗಿ ಆಗೋದಿಲ್ಲ. ಆಮ್ಲೀಯ ಮಣ್ಣುಗಳಲ್ಲಿ ನೀವು ಎಷ್ಟೇ ಗೊಬ್ಬರ ಕೊಟ್ಟರು, ರಾಸಾಯನಿಕ ಗೊಬ್ಬರ ಕೊಟ್ಟರು ಸಹ ರಂಜಕದ ಲಭ್ಯತೆ ಅಲ್ಲಿ ಬಹಳ ಕಡಿಮೆ ಆಗಿರುತ್ತೆ. ಫಿಕ್ಸೇಷನ್ ಅಂತ ಕರಿತೀವಿ ನಾವು, ಫಾಸ್ಫರಸ್ ಫಿಕ್ಸೇಷನ್ ಅನ್ನೋ ಕ್ರಿಯೆ ಹೆಚ್ಚಾಗುತ್ತೆ ಮಣ್ಣಿನ ರಸಸಾರ ಕಡಿಮೆ ಇದ್ದಾಗ. ಸೊ ರಂಜಕದ ಲಭ್ಯತೆ ಕುಂಠಿತ ಆಗಿರುತ್ತೆ. ಈಗ ಇಷ್ಟೆಲ್ಲ ಒಂದು ದುಷ್ಪರಿಣಾಮಗಳು ನಮ್ಮ ಮಣ್ಣಿನ ಒಂದು ಸಮಸ್ಯೆಗಳಿಂದ ಆಗುತ್ತೆ, ನಮ್ಮ ಅಂದ್ರೆ ಕೃಷಿ ಬೆಳೆಗಳಿಗೆ ಸಮಸ್ಯೆಗಳು ಆಗ್ತವೆ. ನಮ್ಮ ರೈತ ಬಾಂಧವರು ಇದನ್ನ ಅಂದ್ರೆ ಈ ಒಂದು ಸಮಸ್ಯಾತ್ಮಕ ಮಣ್ಣುಗಳು ಇದ್ದಾಗ ಇವನ್ನ ಹೇಗೆ ನಿರ್ವಹಣೆ ಮಾಡಬೇಕು? ಸೊ ಮಣ್ಣಿಂದು ಆಮ್ಲೀಯತೆ ಇದ್ದಾಗ, ಮಣ್ಣಲ್ಲಿ ಆಮ್ಲೀಯತೆ ಹೆಚ್ಚಾಗಿದ್ದಾಗ ಅದನ್ನ ನಿರ್ವಹಣೆ ಮಾಡಲಿಕ್ಕೆ ಮುಖ್ಯವಾಗಿ ನಾವು ಕೃಷಿ ಸುಣ್ಣವನ್ನ ಬಳಕೆ ಮಾಡಬೇಕಾಗತ್ತೆ. ಕೃಷಿ ಸುಣ್ಣ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ಅದು ಕೃಷಿ ಸುಣ್ಣವನ್ನ ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ಸ್ವಲ್ಪ ರಸಸಾರ ಮಟ್ಟನ ಅದು ಹೆಚ್ಚು ಮಾಡ್ತಾ ಹೋಗುತ್ತೆ. ಕಡಿಮೆ ಇರುವಂತ ರಸಸಾರನ ತಟಸ್ಥ ಸ್ಥಿತಿಗೆ ತರೋ ಕಡೆ ಇದು ಕೆಲಸ ಮಾಡುತ್ತೆ. ಆಮ್ಲ ಮಣ್ಣಿಗೆ ಸುಣ್ಣ ಹಾಕೋದ್ರಿಂದ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತೆ ಪೊಟ್ಯಾಸಿಯಂನ ಶೇಕಡಾವಾರು ಪ್ರಮಾಣ ಹೆಚ್ಚಾಗಿ ಇತರೆ ಪೋಷಕಾಂಶಗಳ ಲಭ್ಯತೆ ಕೂಡ ಇಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೇನೆ ಅಲ್ಯೂಮಿನಿಯಂ, ಮ್ಯಾಂಗನೀಸು ಮತ್ತೆ ಕಬ್ಬಿಣಾಂಶಗಳ ತೀವ್ರತೆ ಅಂದ್ರೆ ಅವೇನು ಹೆಚ್ಚಾಗಿ ಕರಗಿ ಅವೇನು ವಿಷಕಾರಿಯಾಗಿರುತ್ತಲ್ಲ ಅವುಗಳ ತೀವ್ರತೆಯನ್ನ ಇದು ಕಡಿಮೆ ಮಾಡುತ್ತೆ. ಮತ್ತೆ ಅದರಿಂದ ಸಸ್ಯಗಳಿಗೆ ಉಂಟಾಗುವಂತ ವಿಷಕಾರಿ ಪರಿಣಾಮ ಕೂಡ ಕಡಿಮೆ ಮಾಡುತ್ತೆ. ಮತ್ತೆ ಭೂಮಿಗೆ ಸುಣ್ಣ ಹಾಕೋದ್ರಿಂದ ಮಣ್ಣಿನ ಕಣರಚನೆ ಕೂಡ ಉತ್ತಮ ಆಗುತ್ತೆ, ಮತ್ತೆ ನೀರಿನ ಸದುಪಯೋಗ ಆಗುತ್ತೆ, ಮತ್ತೆ ಅಲ್ಲಿ ಗಾಳಿ ಆಡುವಂಥದ್ದು, ನೀರು ಬಸಿಯುವಂಥದ್ದು ಕೂಡ ಸರಾಗವಾಗಿ ಆಗುತ್ತೆ, ಮತ್ತೆ ಸೂಕ್ಷ್ಮ ಜೀವಿಗಳ ಕ್ರಿಯೆ ಕೂಡ ಉತ್ತಮಗೊಂಡು ಸಾರಜನಕ, ರಂಜಕ ಮತ್ತೆ ಗಂಧಕಗಳ ಲಭ್ಯತೆ ಹೆಚ್ಚಾಗ್ತಾ ಹೋಗುತ್ತೆ. ಒಟ್ಟಿನಲ್ಲಿ ಆಮ್ಲ ಮಣ್ಣಿಗೆ ಸುಣ್ಣ ಹಾಕೋದ್ರಿಂದ ಭೂಮಿ ಸಮಧಾತುವಾಗಿ ಬೆಳೆಗೆ ಇಳುವರಿ ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ಆಮ್ಲೀಯ ಮಣ್ಣಲ್ಲಿ ರಸಸಾರ 6.5ಕ್ಕಿಂತಲೂ ಕಡಿಮೆ ಇರೋದನ್ನ ಈ ಸುಣ್ಣ ಏನ್ ಮಾಡುತ್ತೆ, ತಟಸ್ಥ ಅಂದ್ರೆ 6.5-7.5 ಮಟ್ಟಕ್ಕೆ ತಂದು ನಿಲ್ಸೋದ್ರಿಂದ ಅಲ್ಲಿ ಎಲ್ಲಾ ರೀತಿ ಪೋಷಕಾಂಶಗಳ ಲಭ್ಯತೆ ಜಾಸ್ತಿ ಆಗುತ್ತೆ, ಸೂಕ್ಷ್ಮ ಜೀವಾಣುಗಳ ಕ್ರಿಯೆ ಚೆನ್ನಾಗುತ್ತೆ, ಆನಂತರ ವಿಷಕಾರಿ ಆಗುವಂತ ಸಂಭವನ ಇದು ಕಡಿಮೆ ಮಾಡುತ್ತೆ. ನೀರಿನ ಸಂಚಾರ ಮತ್ತೆ ಗಾಳಿ ಸಂಚಾರ ಎಲ್ಲ ಸರಾಗವಾಗಿ ಆಗೋ ರೀತಿ ಈ ಸುಣ್ಣ ಮಣ್ಣನ್ನ ನಿರ್ವಹಿಸುತ್ತೆ. ಸೊ ಈ ಸುಣ್ಣ ಹಾಕ್ಲಿಕ್ಕೆ ಒಂದು ವಿಧಾನ ಮತ್ತೆ ಅದಕ್ಕೊಂದು ಸೂಕ್ತವಾದ ಸಮಯ ಇದೆ. ಸುಣ್ಣನ ಮಣ್ಣಿಗೆ ಹಾಕೋಬೇಕಾದ್ರೆ ನಾವು ಏನ್ ಮಾಡಬೇಕು, ಮುಖ್ಯವಾಗಿ ಸುಮಾರು 66% ಭಾಗ ಅನ್ನ ನೇಗಿಲ ಸಾಲಿನಲ್ಲೇ ಹಾಕಿ ಇನ್ನುಳಿದ 34 ಭಾಗನ ಮೇಲೆ ಹಾಕೋದು ಉತ್ತಮ. ಅಂದ್ರೆ ನೇಗಿಲ ಸಾಲು ಹೊಡಿತೀವಲ್ಲ ನಾವು ಬೆಳೆ ಬಿತ್ತನೆ ಮಾಡೋದಕ್ಕೆ, ಆ ಸಾಲಲ್ಲೇನೆ ಸುಮಾರು 66% ಸುಣ್ಣನ ಹಾಕ್ಬಿಟ್ಟು ಉಳಿದಿದ್ದು 34% ಸುಣ್ಣನ ಮೇಲ್ಗಡೆ ಭೂಮಿ ಮೇಲೆ ಹಾಕುವಂಥದ್ದು. ಸೊ ಮತ್ತೆ ಇದನ್ನ ಚೆನ್ನಾಗಿ ಮಣ್ಣಿನ ಜೊತೆ ಬೆರೀಬೇಕು, ಇದು ಮಿಕ್ಸ್ ಮಾಡಬೇಕಾಗತ್ತೆ. ಮತ್ತೆ ಮಣ್ಣು ಸ್ವಲ್ಪ ಒಣಗಿದ್ರೆ ಸುಣ್ಣನ ಹಾಕಲು ಅನುಕೂಲ ಆಗಿರುತ್ತೆ. ತೇವಾಂಶ ಹೆಚ್ಚಾಗಿರೋ ಕಡೆ ಸುಣ್ಣ ಹಾಕೋದು ಅಷ್ಟು ಸೂಕ್ತ ಅಲ್ಲ. ಸುಣ್ಣ ಹಾಕಿದ ಬೆಳೆಗೆ ಲಾಭ ಉಂಟಾಗಬೇಕಾದ್ರೆ ಸಸ್ಯ ನಾಟಿ ಮಾಡುವ ಅಥವಾ ಬೀಜ ಬಿತ್ತುವ ಒಂದು ತಿಂಗಳ ಮುಂಚೆನೆ ಈ ಸುಣ್ಣನ ನಾವು ಮಣ್ಣಿಗೆ ಬೆರೆಸೋದು ಬಹಳ ಅವಶ್ಯಕ ಆಗಿರುತ್ತೆ. ಪ್ರತಿ 4-5 ವರ್ಷಕ್ಕೊಮ್ಮೆ ಮಣ್ಣಿನ ಪರೀಕ್ಷೆ ಅಂದ್ರೆ ಮಣ್ಣಿನ ರಸಸಾರದ ಆಧಾರದ ಮೇಲೆ ಎಷ್ಟು ಪ್ರಮಾಣದಲ್ಲಿ ಸುಣ್ಣ ಹಾಕಬೇಕು ಅನ್ನೋದನ್ನ ತಿಳ್ಕೊಂಡು ಅದನ್ನ ಒಂದು ತಿಂಗಳ ಮುಂಚೆನೆ ಮಣ್ಣಿಗೆ ಸೇರಿಸುವಂತದ್ದು ಬಹಳ ಉತ್ತಮ. ಈಗ ನೀವು ಹೇಳಿದ್ರೆ ವಿವಿಧ ರೀತಿಯ ಒಂದು ಸಮಸ್ಯಾತ್ಮಕ ಮಣ್ಣುಗಳು, ಈ ಸವುಳು ಮಣ್ಣು ಒಂದು ಸಮಸ್ಯಾತ್ಮಕ ಮಣ್ಣು ಅಂತ ಹೇಳಿದ್ರೆ ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು? ಸವುಳು ಮಣ್ಣು ಅಂದ್ರೆ ಈಗ ಇದು ಬೇರೆ ತರನೇ ಸಮಸ್ಯೆ. ಈಗ ನಾವು ಆಮ್ಲೀಯ ಮಣ್ಣಲ್ಲಿ ಮುಖ್ಯವಾಗಿ ರಸಸಾರ ಕಡಿಮೆ ಇರುತ್ತೆ ಅಂತ ಹೇಳಿದೆ. ಸವುಳು ಮಣ್ಣು ಏನಾಗುತ್ತೆ ಅಂದ್ರೆ ಮುಖ್ಯವಾಗಿ ಸವುಳು ಮಣ್ಣುಗಳು ಈ ಒಣ ಪ್ರದೇಶ, ಶುಷ್ಕ ಪ್ರದೇಶ ಅಥವಾ ಕಡಿಮೆ ಮಳೆ ಬೀಳುವಂತ ಪ್ರದೇಶಗಳಲ್ಲಿ ಈ ರೀತಿ ಸವುಳು ಮಣ್ಣು ಉಂಟಾಗುವಂತ ಸಂಭವ ಹೆಚ್ಚಾಗಿ ಇರುತ್ತೆ. ಇಲ್ಲಿ ಏನಾಗುತ್ತೆ ಸಮಸ್ಯೆ ಅಂದ್ರೆ ಈ ಮಣ್ಣುಗಳಲ್ಲಿ ನೀರು ಅಂದ್ರೆ ನೀರು ಆವಿಯಾಗ್ತಾ ಹೋಗುತ್ತೆ, ಎವಾಪರೇಷನ್ ಅಂತ ನಾವು ಕರಿತೀವಲ್ಲ. ನಾವು ನೀರಾವರಿ ಮೂಲಕ ಕೊಟ್ಟಂತ ನೀರಾಗಿರ್ಬೋದು ಅಥವಾ ಸಸ್ಯಗಳು ಅಂತರ್ಜಲದಿಂದ ಹೀರ್ಕೊಂಡಂತ ನೀರಾಗಿರ್ಬೋದು, ಅದು ಭೂಮಿ ಮೇಲೆ ಬಂದ ಮೇಲೆ ಈ ಟೆಂಪರೇಚರ್ ಇಂದ ಅಂದ್ರೆ ಸೂರ್ಯನ ಶಾಖದಿಂದ ಆವಿಯಾಗಿ ಹೋಗುತ್ತೆ. ನೀರ್ ಆವಿಯಾಗಿ ಹೋದಾಗ ನೀರಿನಲ್ಲಿ ಕರಗಿರುವಂತ ಲವಣಗಳು ಮಣ್ಣಿನ ಮೇಲ್ಪದರದಲ್ಲಿ ಬಂದು ಶೇಖರಣೆ ಆಗುತ್ತೆ. ಸೊ ಈ ಶೇಖರಣೆ ಆದಂತ ಲವಣಗಳು ಸಸ್ಯದ ಬೆಳವಣಿಗೆಗೆ ಹಲವಾರು ಸಮಸ್ಯೆಗಳನ್ನ ತಂದೊಡ್ತವೆ. ಸವಳಿನಂಶ ಹೆಚ್ಚಾಗಿರುವ ಮಣ್ಣಲ್ಲಿ ಬೆಳೆ ಬೆಳೆಯೋದಕ್ಕೆ ಮಣ್ಣಿನಲ್ಲಿ ಯಾವುದೇ ರೀತಿ ಭೌತಿಕ ಬದಲಾವಣೆಗಳು ಇರೋದಿಲ್ಲ. ಭೌತಿಕ ಗುಣಲಕ್ಷಣಗಳೆಲ್ಲ ಚೆನ್ನಾಗೇ ಇರುತ್ತವೆ. ಆದ್ರೆ ಸಮಸ್ಯೆ ಎಲ್ಲಾಗುತ್ತಂದ್ರೆ ಹೆಚ್ಚಿನದಾಗಿ ಉಪ್ಪಿನಂಶ ಮಣ್ಣಲ್ಲಿ ಹೆಚ್ಚಾಗಿರೋದ್ರಿಂದ ಮಣ್ಣಲ್ಲಿ ಎಲ್ಲಾ ರೀತಿ ಪೋಷಕಾಂಶ ಕೊಟ್ಟರೂ ಸಹ, ನೀರು ಲಭ್ಯತೆ ಇದ್ರೂ ಸಹ ಬೆಳೆ ಅದನ್ನ ತಗೊಳ್ಳೋದಕ್ಕೆ ತುಂಬಾ ಕಷ್ಟಪಡಬೇಕಾಗತ್ತೆ. ಈಸಿಯಾಗಿ ಸಿಗೋದಿಲ್ಲ, ನೀರೂ ಸಿಗೋದಿಲ್ಲ, ಪೋಷಕಾಂಶಗಳನ್ನು ಸಹ ಬೆಳೆಗೆ ಹೆಚ್ಚಾಗಿ ಸುಲಭವಾಗಿ ಸಿಗೋದಿಲ್ಲ. ಹೆಚ್ಚಿನದಾಗಿ ಅದು ಎನರ್ಜಿನ ಕೊಡಬೇಕಾಗತ್ತೆ. ಅಂದ್ರೆ ಉಪ್ಪಿನಂಶದ ಜೊತೆ ಬೆರೆತ್ಕೊಂಡಿರೋಂಥ ನೀರನ್ನ ಮತ್ತೆ ಪೋಷಕಾಂಶನ ಹೀರ್ಕೊಳ್ಳೋದಕ್ಕೆ ಸಸ್ಯಗಳು ತುಂಬಾ ಕಷ್ಟಪಡಬೇಕಾಗತ್ತೆ, ತುಂಬಾ ಅಲ್ಲಿ ಎನರ್ಜಿನ ಅವು ಸ್ಪೆಂಡ್ ಮಾಡಬೇಕಾಗತ್ತೆ. ಸೊ ಏನಾಗುತ್ತೆ, ಮಣ್ಣಲ್ಲಿ ಪೋಷಕಾಂಶ ಇದ್ರೂ ನೀರಿದ್ರು ಕೂಡ ಯಾವುದು ಬೆಳೆಗೆ ಸಿಗೋದಿಲ್ಲ ಅಂತ ಪರಿಸ್ಥಿತಿ ಉಂಟಾಗುತ್ತೆ. ಸೊ ಈ ಆಬ್ವಿಯಸ್ಲಿ ನೀರು ಸಿಗೋದಿಲ್ಲ ಮತ್ತೆ ಪೋಷಕಾಂಶದ ಲಭ್ಯತೆ ಇಲ್ಲ ಅಂದಾಗ ಬೆಳೆ ಬೆಳವಣಿಗೆಯಲ್ಲಿ ಕುಂಠಿತ ಆಗುತ್ತೆ. ಇದು ಸವುಳು ಮಣ್ಣಲ್ಲಿ ಆಗ್ತಕ್ಕಂಥ ಸಮಸ್ಯೆ. ಅದೇ ರೀತಿ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂದ್ರೆ ಕ್ಷಾರ ಮಣ್ಣು ಅಥವಾ ಕರ್ಲು ಮಣ್ಣು ಅಂತ ಹೇಳಿದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ವಿನಿಮಯ ಸೋಡಿಯಂನ ಅಂಶ ಹೆಚ್ಚಾಗಿರುತ್ತೆ. ಈಗ ನಾ ಮೊದಲೇ ಹೇಳಿದೆ ಮಣ್ಣಲ್ಲಿ ಸಮಸ್ಯೆ ಯಾವ್ದ್ರಿಂದ ಉಂಟಾಗುತ್ತೆ ಅಂದ್ರೆ ಒಂದು ಲವಣಗಳಿಂದ, ಎರಡನೇದು ಸೋಡಿಯಂ ಇಂದ. ಸೊ ಸವಳು ಮಣ್ಣಲ್ಲಿ ಏನಾಗುತ್ತೆ, ಲವಣಾಂಶಗಳು ಹೆಚ್ಚಾಗಿರುತ್ತೆ. ಲವಣಾಂಶಗಳು ಹೆಚ್ಚಾಗಿರೋದ್ರಿಂದ ಸಮಸ್ಯೆ ಆಗುತ್ತೆ. ಅದೇ ಕ್ಷಾರ ಮಣ್ಣು ಅಥವಾ ಕರ್ಲು ಮಣ್ಣಲ್ಲಿ ಏನಾಗುತ್ತೆ ಅಂದ್ರೆ ಸೋಡಿಯಂ ಅಂಶ ಇಲ್ಲಿ ಹೆಚ್ಚಾಗಿರುತ್ತೆ. ಸೋಡಿಯಂ ಅಂಶ ಹೆಚ್ಚಾಗಿರೋದ್ರಿಂದ ಏನ್ ಮಾಡುತ್ತೆ, ಸೋಡಿಯಂನ ನಾವು ಈಗ ವಿಜ್ಞಾನದಲ್ಲಿ ಒಂದು ಅದಕ್ಕೊಂದು ಹೆಸರಿದೆ, ಏನಂತಾರೆ ಅಂದ್ರೆ ಡಿಸ್ಪರ್ಸಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಸೋಡಿಯಂನ ಡಿಸ್ಪರ್ಸಿಂಗ್ ಏಜೆಂಟ್ ಅಂದ್ರೆ ಏನು, ಈಗ ಮಣ್ಣಿನ ಕಣಗಳು ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ. ರಚನೆ ಹೇಗಿರುತ್ತೆ ಅಂದ್ರೆ ಮಣ್ಣಿನ ಸಣ್ಣ ಸಣ್ಣ ಕಣಗಳು ಒಂದಕ್ಕೊಂದು ಅಂಟ್ಕೊಂಡು ಅದ್ರದ್ದು ರಚನೆ ಆಗಿರುತ್ತೆ. ಸೊ ಸೋಡಿಯಂ ಅಂಶ ಹೆಚ್ಚಾದಾಗ ಈ ಮಣ್ಣಿನ ರಚನೆನ ಅದು ಹಾಳು ಮಾಡ್ತಾ ಹೋಗುತ್ತೆ. ಹಾಳು ಮಾಡುತ್ತೆ ಅಂದ್ರೆ ಎಲ್ಲಾ ಕಣಗಳು ಚದರಿ ಹೋಗ್ತವೆ, ಬಿಡುಗಡೆ ಆಗ್ಬಿಡುತ್ತವೆ, ಅಂಟ್ಕೊಂಡಿರೋದೆಲ್ಲ ಚದರಿ ಹೋಗ್ಬಿಡುತ್ತೆ. ಸೊ ಸಣ್ಣ ಸಣ್ಣ ಕಣಗಳು ಏನಾಗುತ್ತೆ, ಚದರಿ ಹೋದಾಗ ನಾವು ನೀರು ಬಿಟ್ಟರೆ ಆ ನೀರಲ್ಲಿ ನೀರಿನ ಮೂಲಕ ಅವು ಹಾದು ಹೋಗ್ಬಿಟ್ಟು ಮಣ್ಣಿನಲ್ಲಿರುವಂತ ರಂಧ್ರಗಳಲ್ಲಿ ಸೇರ್ಕೊಳ್ಳುತ್ತೆ. ಸಣ್ಣ ಸಣ್ಣ ಮಣ್ಣಿನ ಕಣಗಳು ಹೋಗಿ ಮಣ್ಣಿನಲ್ಲಿರುವಂತ ರಂಧ್ರಗಳು ಅದನ್ನೆಲ್ಲ ಅವು ಸೀಲ್ ಮಾಡಿಬಿಡ್ತವೆ. ಎಲ್ಲ ರಂಧ್ರಗಳಲ್ಲೆಲ್ಲ ಕಣಗಳು ಹೋಗಿ ಸೇರ್ಕೊಂಡು ಮುಚ್ಚಿದಂಗೆ, ರಂಧ್ರಗಳೆಲ್ಲ ಮುಚ್ಕೊಂಡು ಹೋದಂಗೆ ಆಗುತ್ತೆ. ಸೊ ಅಲ್ಲಿ ನಾವು ನೀರು ಬಿಟ್ಟರೆ ನೀರು ಬಸಿಯೋದಿಲ್ಲ ಮತ್ತೆ ರಂಧ್ರಗಳೆಲ್ಲ ಮುಚ್ಕೊಂಡು ಹೋಗಿರೋದ್ರಿಂದ ಗಾಳಿ ಆಡೋದಿಲ್ಲ. ಈ ರೀತಿ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಇದು ಯಾವ ಕಾರಣದಿಂದ ಆಗುತ್ತೆ ಅಂದ್ರೆ ಸೋಡಿಯಂ ಅಂಶ ಈ ಮಣ್ಣಲ್ಲಿ ಹೆಚ್ಚಾಗಿರೋದ್ರಿಂದ. ಮತ್ತೆ ಈ ಮಣ್ಣಲ್ಲಿ ಇನ್ನೊಂದು ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ ಹ್ಯೂಮಸ್ ಇರುತ್ತಲ್ಲ,